ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಭಾರತದ ಸಕಲ ಕಾರ್ಮಿಕರ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ, ಉದ್ಯೋಗಿಗಳು, ಕೆಲಸ ಮಾಡಿಸುವ, ಕೆಲಸ ಕೊಡುವ ಧಣಿಗಳು ಪರಸ್ಪರ ಜವಾಬ್ದಾರಿ, ಗೌರವದಿಂದ ಮತ್ತು ಪ್ರತಿಯೊಬ್ಬರೂ ಕೊಡುಕೊಳ್ಳುವ ಭಾವನೆಯಿಂದ ಕೆಲಸ ಮಾಡಲು ಸಿದ್ಧರಾಗಬೇಕು. ಡಾಕ್ಟರ್ BR ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಕೊಡುಕೊಳ್ಳುವ ಭಾವನೆಯಿಂದ ಕೆಲಸ ಮಾಡಲು ಸಿದ್ಧರಾಗಬೇಕು. ಡಾಕ್ಟರ್ BR ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ನಮ್ಮ ದೇಶದಲ್ಲಿ ನಡೆಯುವಷ್ಟು ವಿಶಿಷ್ಟವಾದ ಸಾಂಪ್ರದಾಯಿಕ ಆಚರಣೆಗಳನ್ನು ನಾವು ಬೇರೆ ಯಾವ ದೇಶದಲ್ಲೂ ಕಾಣಲು ಸಾಧ್ಯವಿಲ್ಲ. ಪ್ರಕೃತಿಯನ್ನು ದೇವರೆಂದು ಪೂಜಿಸುವ ನಮ್ಮ ದೇಶದಲ್ಲಿ ಹರಿಯುವ ನೀರು, ಬೀಸುವ ಗಾಳಿ, ಪ್ರಜ್ವಲಿಸುವ ಅಗ್ನಿ, ಉಳುಮೆ ಮಾಡುವ ಭೂಮಿಯನ್ನು ಸಹ ನಾವು ದೇವಾನುದೇವತೆಗಳೆಂದು ಭಾವಿಸಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತೇವೆ. ಅಷ್ಟೇ ಅಲ್ಲದೆ ಮನುಷ್ಯನು ತನ್ನ ಕೆಲಸ ಕಾರ್ಯಗಳಲ್ಲಿ ಬಳಸಿಕೊಳ್ಳಲು ಕುರಿ, ಎಮ್ಮೆ, ಆಡು, ಆಕಳು, ಕುದುರೆ, ಒಂಟೆ ಹಾಗೂ ಎತ್ತುಗಳನ್ನು ತನ್ನ ಬುದ್ಧಿಶಕ್ತಿಯ ಸಾಮರ್ಥ್ಯದಿಂದ ಪಳಗಿಸಿಕೊಂಡು ಅವುಗಳಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಮಾಂಸಗಳನ್ನು ಪಡೆದು ಹೊಟ್ಟೆ ತುಂಬಿಸಿಕೊಳ್ಳುವುದರ ಜೊತೆಗೆ ತನ್ನ ಬದುಕನ್ನು ಸರಾಗವಾಗಿ ಸಾಗಿಸುತ್ತಿದ್ದಾನೆ. ಈ ಎಲ್ಲ ಪ್ರಾಣಿಗಳಲ್ಲಿಯೇ ಮನುಷ್ಯನಿಗೆ ಅತಿ ಆತ್ಮೀಯವಾದ ಪ್ರಾಣಿ ಎಂದರೆ ಆಕಳು ಮತ್ತು ಎತ್ತುಗಳು. ಇವುಗಳನ್ನು ಅತ್ಯಂತ ಶ್ರೇಷ್ಠ ಪ್ರಾಣಿಗಳೆಂದು ಅರಿತು ಹಾಗೂ ಆಕಳ ಶರೀರದಲ್ಲಿ 33 ಕೋಟಿ ದೇವಾನುದೇವತೆಗಳು ವಾಸವಾಗಿರುತ್ತಾರೆ ಎಂದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಾಗಿರುವುದರಿಂದ ಇವುಗಳಿಗೆ ವಿಶೇಷ ಸ್ಥಾನಮಾನ ನೀಡಿ ಪೂಜಿಸಲಾಗುತ್ತದೆ. ಗಂಗೆ ಬಾರೆ, ಗೌರಿ ಬಾರೆ, ತುಂಗ ಭದ್ರೆ ತಾಯಿ ಬಾರೆ, ಪುಣ್ಯ ಕೋಟಿ ನೀನು ಬಾರೆ ಎಂದು ಕೊಲ್ಲನು ಕರೆದನು. ಕೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕದೆಯನು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು. ಮಲೆ ಮಧ್ಯದೊಳಗೆ ಅರ್ಭುತ ನಿಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳ್ಳುತ್ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಓರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದರಿ ಹೋದುವು ಹಸುಗಳು. ಪುಣ್ಯ ಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನುತ ಚಂದದೀತಾ ಬರುತ್ತಿರಿ. ಇಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಸತ್ಯವೇ ಭಗವಂತನೆಂದ ಪುಣ್ಯ ಕೋಟಿಯ ಕಥೆಯಿದು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ಯುವೆನು, ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ಭಿನ್ನ ಹುಲಿಯೇ ಕೇಳು, ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಪಟ್ಟು ಬಂದು ಸೇರುವೆನಿಲ್ಲಿಗೆ. ಹಸಿದ ಕಷ್ಟದ ವೇಳೆಗೆ ಸಿಕ್ಕಿ ದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತೂ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಪಡೆವೆನು ಎನ್ನು ತಾಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು ಪುಣ್ಯ ಕೋಟಿಯು ನಲಿದು ಕರುವಿಗೆ ಉಣ್ಣಿಸಿತು ಮೊಲೆಯ ಬೇಗದಿ ಚನ್ನ ಬಲ್ಲನ ಕಳೆದು ತಾನು ಉನ್ನತಾದಿಂತೆಂದಿತು ವಂಶದ ಗೋಗಳೊಳಗೆ ನಿನ್ನ ವಂಶದ ಕೊಲ್ಲಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿರೈ ಜೀವನು ಸೌಭಾಗ್ಯ ಸಂಪದ ಭಾವಜಾಪಿತ ಕೃಷ್ಣನು ಜೀವನು ಸೌಭಾಗ್ಯ ಸಂಪದ ಭಾವಜಾಪಿತ ಕೃಷ್ಣನು ಹಾಗಾಗಿ ರೈತರ ಮಿತ್ರರೆಂದೇ ಕರೆಯಲ್ಪಡುವ ಈ ರಾಸುಗಳಿಗಾಗಿ ದೀಪಾವಳಿಯ ಸಮಯದಲ್ಲಿ ಗೋವೋತ್ಸವ ಅಥವಾ ಗೋವರ್ಧನ ಪೂಜೆ ಎಂಬ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕದ ಭಾಗಗಳಲ್ಲಿ ಎತ್ತುಗಳಿಗಾಗಿ ಒಂದು ವಿಶೇಷ ಹಬ್ಬ ಕೂಡ ಆಚರಿಸುವ ರೂಢಿ ಇದೆ. ಆ ವಿಶೇಷ ಹಬ್ಬವೇ ಕಾರಹುಣ್ಣಿಮೆ. ಈ ಹಬ್ಬವನ್ನು ರೈತ, ಪ್ರಕೃತಿ ಹಾಗೂ ಎತ್ತುಗಳ ನಡುವೆ ಇರುವ ಒಂದು ಅವಿನಾಭಾವ ಸಂಬಂಧದ ಬೆಸುಗೆಯ ಪ್ರತೀಕವಾಗಿ ಆಚರಿಸಲಾಗುತ್ತದೆ ಎಂದು ಹೇಳಬಹುದು. ಹಿಂದೂ ದಿನದರ್ಶಿಕೆಯ ಜ್ಯೇಷ್ಠ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಉತ್ತರ ಹಾಗೂ ಮಧ್ಯ ಕರ್ನಾಟಕದ ಭಾಗಗಳಲ್ಲಿ ರಾಸುಗಳ ಹಬ್ಬವಾಗಿ ಕಾರಹುಣ್ಣಿಮೆಯನ್ನು ಆಚರಿಸಿದರೆ ಕರ್ನಾಟಕದ ದಕ್ಷಿಣ ಭಾಗ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಹಾಗೂ ಇತರ ರಾಜ್ಯಗಳಲ್ಲಿ ಈ ಹುಣ್ಣಿಮೆಯನ್ನು ವಟಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಬೇಸಿಗೆಯ ಬಿಸಿಲಿನ ಝಳದಿಂದ ಮುಕ್ತಿ ಹೊಂದಿ ಮುಂಗಾರು ಆರಂಭವಾದಾಗ ರೈತರು ಆಚರಿಸುವ ಮೊಟ್ಟ ಮೊದಲ ಹಬ್ಬವೇ ಈ ಕಾರಹುಣ್ಣಿಮೆಯಾಗಿದ್ದು, ಈ ಹಬ್ಬದ ನಂತರವೇ ಮಣ್ಣಿನ ಮಕ್ಕಳು ಭೂಮಿಯಲ್ಲಿ ಬೀಜ ಬಿತ್ತಲು ಆರಂಭಿಸುತ್ತಾರೆ. ಅಂದು ರೈತ ಮಹಿಳೆಯರು ನಸುಕಿನ ಜಾವದಲ್ಲಿ ಎದ್ದು ಮನೆಗಳನ್ನು ಸ್ವಚ್ಛಗೊಳಿಸಿ ಮಡಿ ನೀರನ್ನು ತಂದು ಅಡುಗೆ ಮಾಡಲು ಆರಂಭಿಸಿದರೆ, ಪುರುಷರು ಬೆಳಗಿನ ಜಾವ ತಮ್ಮ ತಮ್ಮ ಮನೆಗಳಲ್ಲಿರುವ ಎತ್ತುಗಳನ್ನು ತೊಳೆದು ಅವುಗಳ ಶರೀರದಲ್ಲಿ ಅಡಗಿರುವ ರೋಗ ರುಜಿನಗಳ ವೈರಾಣುಗಳು ನಾಶವಾಗಲೆಂದು ಎತ್ತುಗಳಿಗೆ ಅರಿಶಿಣ ಬೆರೆಸಿದ ಅಡುಗೆ ಎಣ್ಣೆಯನ್ನು ಕುಡಿಸುತ್ತಾರೆ. ಆ ನಂತರ ಮಜ್ಜಿಗೆಯಿಂದ ಅಂಬಲಿ ತಯಾರಿಸಿ ಆ ಅಂಬಲಿಯಲ್ಲಿ ಕೊಬ್ಬರಿ ಹಾಗೂ ಉಪ್ಪನ್ನು ಬೆರೆಸಿ ಎತ್ತುಗಳಿಗೆ ಕುಡಿಸುತ್ತಾರೆ. ಬಳಿಕ ಎತ್ತುಗಳ ಕೊಂಬನ್ನು ಸ್ವಚ್ಛಗೊಳಿಸಿ ಕಾಲಿನ ಉಗುರುಗಳನ್ನು ಕತ್ತರಿಸಿ ಮಳೆಗಾಲದಲ್ಲಿ ಎತ್ತುಗಳ ಕೊಂಬಿನ ಮೇಲಿಂದ ನೀರು ಜಾರಿ ಹೋಗಲೆಂದು ಕೊಂಬುಗಳಿಗೆ ಹಾಗೂ ಮೈ ಮೇಲೆಲ್ಲ ಬಣ್ಣ ಹಚ್ಚುತ್ತಾರೆ. ಆ ಎತ್ತುಗಳ ಕಾಲುಗಳಿಗೆ ಕಂಚಿನ ಬಳೆಗಳನ್ನು ತೊಡಿಸಿ ಕೊಂಬಿನ ಅಂಚಿಗೆ ರಿಬ್ಬನ್ಗಳನ್ನು ಕಟ್ಟಿ ಹೊಸ ಹಗ್ಗಗಳನ್ನು ತಂದು ಆ ಹಗ್ಗಗಳಿಗೆ ಬೇರೆ ಬೇರೆ ಬಣ್ಣಗಳಲ್ಲಿ ಅದ್ದಿ ಆ ಹಗ್ಗಗಳಿಂದ ಎತ್ತುಗಳಿಗೆ ಮೂಗುದಾರ ಹಾಕುತ್ತಾರೆ. ಅಷ್ಟೇ ಅಲ್ಲದೆ ಕರಿ ಬಣ್ಣದ ಹಗ್ಗವನ್ನು ಎತ್ತುಗಳ ಸೊಂಟಕ್ಕೆ ಕಟ್ಟಿ ಅವುಗಳ ಕೊರಳಿನಲ್ಲಿ ಹಿತ್ತಾಳೆಯ ಗೆಜ್ಜೆ ಸರಗಳನ್ನು ಕಟ್ಟಿ ಸಿಂಗರಿಸುತ್ತಾರೆ. ಬಳಿಕ ಆ ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಗೋಧಿ ಅಥವಾ ಜೋಳದಿಂದ ತಯಾರಿಸಿದ ಪಾಯಸ ಅಂದರೆ ಹೊನ್ಹುಗ್ಗಿಯನ್ನು ತಿನ್ನಲು ಕೊಡುತ್ತಾರೆ. ಈ ರೀತಿ ತಯಾರಿಸಿದ ಪಾಯಸಕ್ಕೆ ಹೊನ್ಹುಗ್ಗಿ ಎಂದು ಏಕೆ ಹೇಳುತ್ತಾರೆಂದರೆ, ಒಂದು ಸಲ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿನ ಕೈಲಾಸದಲ್ಲಿ ಭೂಲೋಕದಲ್ಲಿರುವ ಮಾನವನ ಸಹಾಯಕ್ಕಾಗಿ ಯಾರು ಹೋಗಬೇಕೆಂದು ಚರ್ಚಿಸಲು ದೇವಾನುದೇವತೆಗಳು ಹಾಗೂ ಅವರ ವಾಹನಗಳಾದ ನಂದಿ, ನವಿಲು, ಗರುಡ, ಕಾಗೆ, ಇಲಿಗಳೊಂದಿಗೆ ಎಲ್ಲ ದೇವತೆಗಳು ಸಭೆ ಸೇರಿದರಂತೆ. ಆಗ ಆ ಸಭೆಯಲ್ಲಿ ಶಿವನು ಎಲ್ಲ ದೇವಾನುದೇವತೆಗಳನ್ನು ಕುರಿತು, ಹೇ ದೇವಾದಿ ದೇವತೆಗಳೇ, ನಾವು ಭೂಲೋಕದಲ್ಲಿ ಎಲ್ಲ ಜೀವಿಗಳ ಹಾಗೆ ಮಾನವನನ್ನು ಸೃಷ್ಟಿ ಮಾಡಿದಾಯಿತು. ಅಲ್ಲಿರುವ ಎಲ್ಲ ಜೀವಿಗಳು ತಮ್ಮಷ್ಟಕ್ಕೆ ತಾವುಗಳು ಆಹಾರ ಹುಡುಕಿಕೊಂಡು ಅದನ್ನು ಸೇವಿಸಿ ಬದುಕುತ್ತವೆ. ಆದರೆ ಮಾನವ ಎಂಬ ಪ್ರಾಣಿ ಹಾಗಲ್ಲ. ಆತ ಬದುಕು ಸಾಗಿಸಬೇಕಾದರೆ ಇತರ ಪ್ರಾಣಿಗಳ ಮೇಲೆ ಅವಲಂಬಿತನಾಗಬೇಕಾಗುತ್ತದೆ. ಹಾಗಾಗಿ ಆತನ ಸಹಾಯಕ್ಕಾಗಿ ತಮ್ಮಲ್ಲಿಯೇ ಯಾರಾದರೂ ಒಬ್ಬರು ಮಾನವನಿಗೆ ಸಹಾಯವಾಗುವಂತಹ ಪ್ರಾಣಿ ರೂಪ ಧರಿಸಿ ಭೂಲೋಕದಲ್ಲಿ ಜನ್ಮ ತಳೆಯಲು ಸಿದ್ಧರಿದ್ದೀರಾ ಎಂದು ಶಿವ ದೇವಾನುದೇವತೆಗಳನ್ನು ಉದ್ದೇಶಿಸಿ ಪ್ರಶ್ನಿಸಿದಾಗ, ಎಲ್ಲಾ ದೇವತೆಗಳು ಮೂಕ ಪ್ರೇಕ್ಷಕರಾಗಿ ತಲೆ ತಗ್ಗಿಸಿ ಶಿವನ ಎದುರಿಗೆ ಸುಮ್ಮನೆ ನಿಂತು ಬಿಟ್ಟರಂತೆ. ಇದನ್ನು ಕಂಡು ಶಿವ ತಾನೇ ಒಂದು ಉಪಾಯ ಯೋಚಿಸಿ, ತಾವುಗಳೆಲ್ಲ ಹೀಗೆ ತಲೆ ತಗ್ಗಿಸಿ ನಿಂತಿರುವುದನ್ನು ಕಂಡರೆ ತಾವು ಯಾರು ಮಾನವನಿಗೆ ಸಹಕಾರ ನೀಡಲು ಭೂಲೋಕಕ್ಕೆ ಹೋಗಲು ಸಿದ್ಧರಿಲ್ಲವೆಂಬುದು ತಿಳಿಯುತ್ತದೆ. ಇರಲಿ, ಹೇ ದೇವತೆಗಳೇ, ನಾನೊಂದು ಪರೀಕ್ಷೆ ಏರ್ಪಡಿಸುವೆ. ಆ ಪರೀಕ್ಷೆಯಲ್ಲಿ ತಾವುಗಳು ತಮ್ಮ ತಮ್ಮ ವಾಹನಗಳ ಜೊತೆಗೆ ಭಾಗವಹಿಸಬೇಕು ಎಂದು ಹೇಳಿದಾಗ ದೇವಾನುದೇವತೆಗಳೆಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಆಗ ಶಿವ ಗೋಧಿಯಿಂದ ಪಾಯಸ ತಯಾರಿಸಿ ಆ ಪಾಯಸದಲ್ಲಿ ತನ್ನ ತೋರು ಬೆರಳಿನಲ್ಲಿರುವ ಚಿನ್ನದ ಉಂಗುರವನ್ನು ಹಾಕುತ್ತಾನೆ. ಆನಂತರ ಎಲ್ಲ ದೇವತೆಗಳಿಗೆ ಹಾಗೂ ಅವರ ವಾಹನಗಳನ್ನು ಕರೆದು ಪ್ರತಿಯೊಬ್ಬರಿಗೆ ಪಾಯಸ ಬಡಿಸಿ ತಿನ್ನಲು ಹೇಳುತ್ತಾನೆ. ಜೊತೆಗೆ, ಹೇ ದೇವತೆಗಳೇ, ನಾನು ಈ ಪಾಯಸದಲ್ಲಿ ನನ್ನ ಚಿನ್ನದ ಉಂಗುರವನ್ನು ಸೇರಿಸಿದ್ದೇನೆ. ತಾವು ಈ ಪಾಯಸ ಸೇವಿಸುವಾಗ ಆ ಉಂಗುರ ಯಾರ ತಟ್ಟೆಯಲ್ಲಿ ದೊರೆಯುತ್ತದೋ ಅವರು ಮಾನವನ ಸಹಾಯಕ್ಕಾಗಿ ಭೂಲೋಕಕ್ಕೆ ತೆರಳಬೇಕಾಗುತ್ತದೆ ಎಂದು ಶಿವ ಹೇಳಿದಾಗ ದೇವತಾದಿಗಳೆಲ್ಲರೂ ಶಿವನ ಮಾತನ್ನು ಒಪ್ಪಿಕೊಂಡು ಪಾಯಸ ಸೇವಿಸುತ್ತಿರುವಾಗ ಶಿವ ತಾನು ಆ ಪಾಯಸದಲ್ಲಿ ಸೇರಿಸಿದ ಚಿನ್ನದ ಉಂಗುರ ಶಿವನ ವಾಹನವಾದ ನಂದಿಯ ತಟ್ಟೆಯಲ್ಲಿ ದೊರೆಯುತ್ತದೆ. ಆಗ ನಂದಿ, ಹೇ ದೇವ, ತಾವು ಈ ಪಾಯಸದಲ್ಲಿ ಸೇರಿಸಿರುವ ಚಿನ್ನದ ಉಂಗುರ ನನ್ನ ತಟ್ಟೆಯಲ್ಲಿ ದೊರಕಿದೆ. ಹಾಗಾಗಿ ಭೂಲೋಕದಲ್ಲಿ ಮಾನವನ ಸಹಾಯಕ್ಕಾಗಿ ನಾನೇ ಹೋಗುತ್ತೇನೆ ದೇವ ಎಂದು ನಂದಿ ಹೇಳಿದಾಗ ಶಿವ ತನ್ನ ವಾಹನವಾದ ನಂದಿಯನ್ನು ಭೂಲೋಕದಲ್ಲಿರುವ ಮಾನವನ ಸಹಾಯಕ್ಕಾಗಿ ಕಳುಹಿಸುತ್ತಾನೆ. ಹೀಗೆ ಎಲ್ಲ ದೇವತೆಗಳನ್ನು ಶಿವ ಪರೀಕ್ಷಿಸಿದ ದಿನ ಜ್ಯೇಷ್ಠ ಮಾಸದ ಹುಣ್ಣಿಮೆಯಾಗಿದ್ದು, ಅಂದು ಶಿವ ಪಾಯಸ ತಯಾರಿಸಿ ಅದರಲ್ಲಿ ಚಿನ್ನದ ಉಂಗುರ ಸೇರಿಸಿದ್ದರಿಂದ ಆ ಪಾಯಸಕ್ಕೆ ಹೊನ್ಹುಗ್ಗಿ ಎಂಬ ಹೆಸರು ಬಂದಿತೆಂದು ಪ್ರತೀತಿ ಇದೆ. ಹೀಗೆ ಎತ್ತುಗಳಿಗೆ ಹೊನ್ಹುಗ್ಗಿ ತಿನ್ನಲು ಕೊಟ್ಟ ನಂತರ ರೈತರು ತಮ್ಮ ಮನೆಗಳಲ್ಲಿ ಹೋಳಿಗೆ ಮಾಡಿ ಮನೆಯ ಸದಸ್ಯರೆಲ್ಲರೂ ಸಿಹಿಯಾದ ಊಟ ಸೇವಿಸುತ್ತಾರೆ. ಜೊತೆಗೆ ಮಳೆಗಾಲ ಆರಂಭವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಮಾವಿನ ಹಣ್ಣುಗಳಲ್ಲಿ ಹುಳುಗಳು ಹುಟ್ಟಿಕೊಳ್ಳುತ್ತವೆ ಎಂದು ತಿಳಿದು ಅಂದು ಹೋಳಿಗೆಯ ಜೊತೆಗೆ ಮಾವಿನ ಹಣ್ಣಿನ ಸೀಕರಣೆಯನ್ನು ಸೇವಿಸುತ್ತಾರೆ. ರೈತ ರೈತ ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ ದೊರೆಗಳು ಬೆಳೆಸಿ ಹೂತ, ಬೇರೆಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ರೈತ ರೈತ ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ ದೊರೆಗಳು ಬೆಳೆಸಿ ಹೂತ, ಬೇರೆಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು, ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ. ಪ್ರಜೆಗೆ ರಾಜಯೋಗ ಅವನೇ ದೊರೆಯು ಈಗ. ಲೋಪ ದೋಷವನ್ನು ತಿದ್ದಲೇಬೇಕು. ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ. ರೈತ ರೈತ ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ ದೊರೆಗಳು ಬೆಳೆಸಿ ಹೂತ, ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ. ಕಾರ ಹುಣ್ಣಿಮೆ ಕರ್ಕೊಂಡು ಬಂದ್ರ ಉಗಾದಿ ಉಟ್ಕೊಂಡು ಹೋಗ್ತದ ಎಂಬ ಗಾದೆ ಮಾತಿದೆ. ಇದರ ಅರ್ಥ ಕಾರ ಹುಣ್ಣಿಮೆಯಿಂದ ಆರಂಭವಾಗುವ ಹಬ್ಬಗಳ ಸಾಲು ಯುಗಾದಿಗೆ ಮುಕ್ತಾಯವಾಗುತ್ತದೆ ಎಂಬುದಾಗಿದೆ. ಕಾರ ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಊರ ಹೊರಗಿನ ಬೇವಿನ ಮರದಲ್ಲಿ ತೋರಣ ಕಟ್ಟಿ ಆ ತೋರಣದ ಮಧ್ಯದಲ್ಲಿ ಕೊಬ್ಬರಿ, ಶೇಂಗಾ, ಬೆಲ್ಲ, ಸಕ್ಕರೆ, ಖರ್ಜೂರದಂತಹ ಪದಾರ್ಥಗಳನ್ನು ಕಟ್ಟಲಾಗುತ್ತದೆ. ಈ ರೀತಿ ಬೇವಿನ ಮರಕ್ಕೆ ಕಟ್ಟಲಾದ ತೋರಣಕ್ಕೆ ಕರಿ ಎಂದು ಹೇಳುತ್ತಾರೆ. ಈ ತೋರಣವನ್ನು ಎತ್ತುಗಳು ಕಡಿದುಕೊಂಡು ಹೋಗುವುದಕ್ಕೆ ಕರಿ ಹರಿಯುವುದು ಎಂದು ಹೇಳಲಾಗುತ್ತದೆ. ಹಾಗಾಗಿ ಕಾರಹುಣ್ಣಿಮೆಯ ಸಂಜೆಯ ಇಳಿಹೊತ್ತಿನಲ್ಲಿ ಬಿಳಿ ಹಾಗೂ ಕಂದು ಬಣ್ಣದ ಎತ್ತುಗಳಿಗೆ ವಿಶೇಷವಾಗಿ ಸಿಂಗರಿಸಿ ಊರಿನಲ್ಲಿರುವ ವತನದಾರ ಅಂದರೆ ಊರಿನ ಗೌಡರು ಅಥವಾ ನಾಯಕರು ಯಾರು ಪ್ರಮುಖರೋ ಅವರ ಮನೆಯ ಹತ್ತಿರ ತಂದು ನಿಲ್ಲಿಸಿದ ಮೇಲೆ ಹಲಿಗೆ ಬಾರಿಸಿದ ತಕ್ಷಣ ಎತ್ತುಗಳ ಓಟ ಆರಂಭವಾಗುತ್ತದೆ. ಈ ಎತ್ತುಗಳ ಜೊತೆಗೆ ಅವುಗಳನ್ನು ಸಲುಹಿದ ಯುವ ರೈತರು ಸಹ ಓಡುತ್ತಾರೆ. ಹೀಗೆ ಓಟ ಆರಂಭಿಸಿದ ಆ ಎತ್ತುಗಳು ಹಾಗೂ ಯುವಕರು ವತನದಾರರ ಮನೆಯಿಂದ ಕರಿ ಕಟ್ಟಿರುವ ಗಿಡದವರೆಗೆ ಮೂರು ಸುತ್ತು ಓಡುತ್ತಾರೆ. ಈ ಮೂರು ಸುತ್ತಿನ ಓಟದಲ್ಲಿ ಬಿಳಿ ಹಾಗೂ ಕಂದು ಬಣ್ಣದ ಎತ್ತುಗಳಲ್ಲಿ ಯಾವ ಬಣ್ಣದ ಎತ್ತು ಮೊದಲು ಕರಿ ಹರಿಯುತ್ತದೆಯೋ ಆ ಆಧಾರದ ಮೇಲೆ ಆ ವರ್ಷದ ಮಳೆ ಬೆಳೆಗಳನ್ನು ನಿರ್ಧರಿಸಲಾಗುತ್ತದೆ. ಬಿಳಿ ಎತ್ತು ಕರಿ ಹರಿದರೆ ಬಿಳಿ ಜೋಳ ಅಂದರೆ ಹಿಂಗಾರಿ ಫಸಲು ಚೆನ್ನಾಗಿ ಬರುತ್ತದೆ ಎಂದು, ಕಂದು ಬಣ್ಣದ ಎತ್ತು ಕರಿ ಹರಿದರೆ ಮುಂಗಾರಿ ಫಸಲು ಚೆನ್ನಾಗಿ ಬರುತ್ತದೆ ಎಂದು ಊಹಿಸುವ ವಾಡಿಕೆಯಿದೆ. ಒಂದು ವೇಳೆ ಓಟ ಆರಂಭಿಸಿದ ಎತ್ತುಗಳು ಕರಿ ಹರಿಯುವುದನ್ನು ಬಿಟ್ಟು ತಮ್ಮ ಊರಿನಿಂದ ಇನ್ನೊಂದು ಊರಿನ ಸೀಮೆಗೆ ಓಡಿ ಹೋದರೆ ಮುಂದೆ ಆ ಊರಿನಲ್ಲಿ ಕಾರಹುಣ್ಣಿಮೆಯ ದಿನ ಕರಿ ಹರಿಯುವುದನ್ನು ಖಾಯಂಆಗಿ ನಿಲ್ಲಿಸಿ ಕಾರಹುಣ್ಣಿಮೆಯ ಮರುದಿನ ಕರಿ ಹರಿಯುತ್ತಾರೆ. ಅಷ್ಟೇ ಅಲ್ಲದೆ ಈ ಓಟದಲ್ಲಿ ಕರಿ ಹರಿದು ಜಯಶಾಲಿಯಾದ ಎತ್ತಿನ ಮಾಲೀಕನಿಗೆ ವಿಶೇಷ ಬಹುಮಾನ ನೀಡಿ ಸನ್ಮಾನಿಸಲಾಗುತ್ತದೆ. ಈ ಕಾರಹುಣ್ಣಿಮೆಯ ಮಹತ್ವ ಕುರಿತು ಮಹಾರಾಷ್ಟ್ರ ರಾಜ್ಯದ ಕನ್ಹೇರಿಯ ಸಿದ್ದಗಿರಿ ಮಠದ ಪೂಜ್ಯರಾದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಹೀಗೆ ಹೇಳುತ್ತಾರೆ. ಒಕ್ಕಲಿಗೆ ಅದಾವ ಅವನ ಜೀವನ ನಿಂತದ್ದ ಎತ್ತುಗಳ ಮ್ಯಾಗ. ಅದಕ್ಕಾಗಿ ಎರಡು ಹಬ್ಬ ಮಾಡಿದ್ರು. ಒಂದು ದೀಪಾವಳಿಗೆ ನಾಲ್ಕು ದಿವಸ ಮುಂಚೆ ಗೋವತ್ಸ ಪೂಜೆ, ಅಲ್ಲಿ ಹಸುವಿನ ಪೂಜೆ ಮಾಡ್ತಾನೆ, ಹಸು ಮತ್ತು ಕರುವಿನ ಪೂಜೆ. ಎರಡನೇ ಹಬ್ಬ ಈ ಕಾರುಣ್ಯ. ಕಾರುಣ್ಯ ಅಂದ್ರೆ ಕರಿ ಹರಿದು ಕಾರುಣ್ಯ ದಿವಸ ಮನಿ ಎಲ್ಲ ಸಾರಿಸೆಲ್ಲ ಮಾಡಿ ಎತ್ತುಗಳನ್ನು ಬೆಳಗ್ಗೆ ತೊಳೆದು ಅವಕ್ಕೆ ಎದ್ದು ಕೂಡಲೇ ಗೊಟ್ಟ ಹಾಕೋದು ಅಂತಾರೆ. ಏನು ಹಾಕ್ತಾರ ಅಂದ್ರೆ ಒಳ್ಳೆಣ್ಣೆ ಅರಿಶಿಣ ಪುಡಿ ಕುಡಿಸೋದು ಮೊದಲು, ಯಾಕಂದ್ರೆ ಅವಕ್ಕ ಶರೀರ ಸ್ವಚ್ಛ ಆಗಬೇಕು, ಬೇರೆ ಬೇರೆ ರೋಗಗಳಿದ್ರೆ ಹೊರಟು ಹೋಗ್ಬೇಕು. ಈ ಕಾರಣದಿಂದ ಅದಕ್ಕೆ ವೈಜ್ಞಾನಿಕ ಕಾರಣ ಅದಾವ, ಅರಿಶಿಣ ಪುಡಿ ಒಳ್ಳೆಣ್ಣೆ ಕುಡಿಸ್ಬೇಕು. ಅದ್ರ ಮ್ಯಾಗ ಅಂಬಲಿ ಮಾಡಿರ್ತಾರೆ, ಮಜ್ಜಿಗೆ ಅಂಬಲಿ, ಅಂಬಲಿ ಕೊಬ್ಬರಿ ಉಪ್ಪ ಇವನ್ ಮೂರು ಕುಡಿಸಿ ಕುಡಿಸ್ಬೇಕು ಅವನು. ಆಮ್ಯಾಗ ಕೊಂಬ ಸವರುದು, ಕಾಲಿಂದ ಖುರ ಸ್ವಚ್ಛ ಮಾಡೋದು, ಅವನ್ ಕತ್ತರಿಸೋದು, ಕತ್ತರಿಸಿ ಕೊಂಬಿಗೆ ಬಣ್ಣ ಹಚ್ಚಬೇಕಿನ್ ಮಳೆಗಾಲ ಶುರು ಆಕೈತಿ, ನೀರು ಜಾರಿ ಹೋಗ್ಬೇಕು ಅಂತ ತಿಳ್ಕೊಂಡು ಬಣ್ಣ ಹಚ್ಚಬೇಕು ಅವಕ್ಕೆ. ಆಮ್ಯಾಗ ಮೈ ಎಲ್ಲ ಬಣ್ಣದಿಂದ ಅವನ್ನ ಶೃಂಗಾರ ಮಾಡ್ತಾರೆ ಎತ್ತುಗಳನ್ನ. ಅಷ್ಟೇ ಅಲ್ಲ, ಎತ್ತುಗಳು ಪೂಜಾ ಮಾಡಿ ಹುಗ್ಗಿ ಉಣಿಸ್ತಾರ ಅವಕ್ಕೆ, ಹೊನ್ನುಗ್ಗಿಂತೀವಿ ನಾವು. ಬಂಗಾರದ ಬಳಿ ಹಾಕ್ತಾರ, ಕೋಡಿಗೆ ಕೊಮ್ಮಣಸ ಹಾಕ್ತಾರ, ಕೊಮ್ಮಣಸಿನ ಕೆಳಗ ಗಗ್ಗರೆ ಅಂತ ಹಾಕ್ತಿದ್ರು, ಗಿಲಿಗಿಲಿಗಿಲಿಗಿಲಿಗಿಲಿ ಸಪ್ಪಳ ಆಗ್ಬೇಕು ಬಾಳ ಚಂದ. ಆಮ್ಯಾಗ ಮನ್ಯಾಗ ಒಕ್ಕಲಿಗೆ ಎಂಟು ದಿವಸ ಮುಂಚೆ ನಾರ್ ತಗೊಂಡು ಹೊಸ ಹಗ್ಗ ಹೆಣಿಬೇಕು. ಹಗ್ಗ ಹೊಸತು ಆ ಹಗ್ಗ ಹಗ್ಗನೂ ಮಾಡ್ಬೇಕು, ಆಮ್ಯಾಗ ಕೊಳ್ಳಾಗಿಂದು ಕಂಟಿನ್ಯೂ ಮಾಡ್ಬೇಕು, ಲಡ್ಡುನು ಹೊಸಿಬೇಕು. ಅವನು ಬೇರೆ ಬೇರೆ ಬಣ್ಣದಾಗ ಎದ್ದಿ ಬಣ್ಣದ ಹಗ್ಗ ಹಚ್ಬೇಕು. ಇವತ್ತವ್ ಹಳೆ ಹಗ್ಗಗಳು ಇಡಬಾರ್ದು. ಮಗಡ ಮಾಡ್ತಿದ್ದ ಕಂಠಿ ಕಪಾಳಪಟ್ಟಿ, ಆಮ್ಯಾಗ ಕಾಲಿಗೆ ಕರಿ ಕಟ್ತಿದ್ದ, ನೆದರ ಆಗಬಾರ್ದು ನಮ್ಮ ಎತ್ತುಗಳಿಗೆ ಅಂತ ಕಟ್ಟಿ ಅವನ್ ಪೂಜಾ ಮಾಡ್ತಿದ್ದ. ಮಾಡಿ ಮಧ್ಯಾಹ್ನದಾಗ ತಾನೂ ಸಹಿತ ಚಂದಾಗ ಉಂಡು ತಿಂದು ಸಂಜೆ ಮುಂದೆ ವತನದಾರ ಅಂತ ಏನಿರ್ತಿದ್ರು ಊರಾಗ, ಗೌಡ್ರಿರ್ಲಿ, ದೇಸಾಯರಿರ್ಲಿ, ನಾಡಗೌಡ್ರಿರ್ಲಿ, ನಾಯಕರಿರ್ಲಿ, ಯಾರಿದ್ದವ್ರು ವತನದಾರ ಅಂತ ಏನಿರ್ತಿದ್ರು ಅವ್ರ ಮನೆ ಚಾಜದ ಎತ್ತುಗಳು ಉದಿಸ್ಕೊಂತ ಬಾರಿಸ್ಕೊಂತ ಕರಿ ಹರಿ ಜಾಗಕ್ಕೆ ಕರ್ಕೊಂಡು ಬರ್ತಿದ್ರು. ತಂದು ಊರಾಗ ಯಾರ್ಯಾರು ಓಣ್ಯಾಗ ಚಲೋ ಚಲೋ ಹೋರಿಗಳದಾವ ಅವೆಲ್ಲ ಹೋರಿ ಕರಿ ಹರಿಯಾಕಂತ ತಗೊಂಡು ಬರ್ತಿದ್ರು. ಬಂದು ಎರಡು ಗ್ವಾಡಿಗೆ ಮ್ಯಾಗ ಕರಿ ಕಟ್ತಿದ್ರು, ಅದ್ರೊಳಗ ಕೊಬ್ಬರಿ ಕಟ್ತಿದ್ರು, ಉತ್ತತ್ತಿ ಕಟ್ತಿದ್ರು, ಅರಿಶಿನ ಕಟ್ತಿದ್ರು, ಆಮ್ಯಾಗ ಕುರಿ ಉಣ್ಣಿದು ಏನ್ ನೂಲ್ ತಯಾರು ಮಾಡ್ತಿದ್ರು ಅದನ್ನ ತಂದು ಅದನ್ನು ಕಟ್ತಿದ್ರು, ಅದು ಬಹಳ ಮುಖ್ಯ. ಆಮ್ಯಾಗ ಊರಾನ ಯುವಕರೆಲ್ಲ ಬಂದು ಆ ಎತ್ತುಗಳ ಹಿಂದೆ ಓಡಾಕ್ ಬಿಡ್ತಿದ್ರು ಮೂರು ರೌಂಡ್. ಮೂರನೇ ರೌಂಡ್ ಯಾರ್ದು ಒಂದೇ ನಂಬರ್ ಬರ್ತೈತಿ, ಏ ಕರಿ ಈ ವರ್ಷ ಅವ್ರಿಗೆ ಬಂತು ಇವ್ರಿಗೆ ಬಂತಂತ ಹೇಳ್ತಿದ್ರು. ಒಂದ್ ವೇಳೆ ಕೈ ತಪ್ಪಿಸ್ಕೊಂಡು ಕರಿ ಎತ್ತುಗಳು ಓಡ್ ಹೋದ ತಮ್ಮೂರ್ ಸೀಮಿ ದಾಟಿ ಮತ್ತೊಂದು ಊರಾಗ ಹಾದ್ ಸೇರಿದ್ವು ಅಂದ್ರೆ ಈ ಊರ್ ಕರಿ ಖಾಯಂ ಬಂದಾಕಿತ್ತು. ಮತ್ ಮುಂದಿನ ವರ್ಷ ಅವತ್ತು ಮಾಡಂಗಿಲ್ಲ ಅವರು. ಕರಿ ಮರದಿವಸ ಮಾಡ್ಬೇಕು ಅವ್ರವ್ರಿಗೆ ಶಾಪನ ಅದು ಕಾಯಂ ಕಲಂಕ ಹತ್ತಿತ್ತು. ಹಿಂಗ ಕರಿ ಹರಿದು ಯಾಕೆ ಹಿಂಗ ಮಾಡ್ತಿದ್ರು ಅಂದ್ರ ಎತ್ತುಗಳಂದ್ರ ನಮ್ ಜೀವನ. ಉತ್ತಬೇಕಾದ್ರೆ ಎತ್ತುಗಳು, ಬಿತ್ತಬೇಕಾದ್ರೆ ಎತ್ತುಗಳು, ಎಡಿಕುಂಟಿ ಹೊಡ್ಯಾಕ ಎತ್ತುಗೊಳ್ಬೇಕು, ಗಾಡಿ ಹೊಡ್ಯಾಕ ಎತ್ತುಗೊಳ್ಬೇಕು, ಮತ್ತೊಂದೂರಿಗೆ ಹೋಗ್ಬೇಕಂದ್ರೆ ಎತ್ತುಗೊಳ್ಬೇಕು, ಕಾಳ ಕಡಿಗೆ ಎತ್ತುಗೊಳ್ಬೇಕು, ಗಾಣ ಹೊಡ್ಯಾಕ ಎತ್ತುಗೊಳ್ಬೇಕು, ಮಟ್ಟಿ ಹೊಡ್ಯಾಕ ಎತ್ತುಗೊಳ್ಬೇಕು. ಅದಕ್ಕೆ ಎತ್ತುಗಳ ಮ್ಯಾಗ ಪ್ರೀತಿರ್ಲಂತ ಇದನ್ನ ಮಾಡಿಸಿದ್ರು. ಹಿಂಗ ಈ ಪಶು ಪಕ್ಷಿ ಪ್ರಾಣಿಗಳು ವೃಕ್ಷಗಳು ಇವುಗಳ ಜೊತೆ ನಮ್ಮ ಸಂಬಂಧ ಮಧುರಾಗಿರ್ಬೇಕಂತ ಮಾಡಿದಂತ ಹಬ್ಬಗಳಿವು. ಅದರಲ್ಲಿ ಕಾರುಣ್ಯ ಎತ್ತುಗಳ ಜೊತೆ ರೈತನ ಸಂಬಂಧ ಚಂದ ಇರಬೇಕು, ಮೃದುವಾಗಿರ್ಬೇಕು, ಮಧುರವಾಗಿರ್ಬೇಕು. ಅವುಗಳನ್ನ ಎತ್ತಬೇಕತ್ತ ಬಡಿದು ಮಾಡುದು ಮಾಡಬಾರ್ದು ಮನುಷ್ಯ. ಅದ್ರ ಮ್ಯಾಗ ಇದು ದೇವ್ರು ಅಂತ ಪೂಜಾ ಮಾಡುವಂತ ಬುದ್ಧಿ ಅವನಲ್ಲಿ ಇರಬೇಕು ಅಂತ ತಿಳ್ಕೊಂಡು. ಹೀಗೆ ನಮ್ಮ ದೇಶದಲ್ಲಿ ಮಾನವನ ಉದ್ಧಾರಕ್ಕಾಗಿ ಅಷ್ಟೇ ವಿಶೇಷ ಆಚರಣೆಗಳನ್ನು ಮಾಡದೆ ಪ್ರಾಣಿ ಪಕ್ಷಿ ಗಿಡ ಮರ ನೀರು ನದಿ ವಾಯು ಪೃಥ್ವಿ ಆಕಾಶಗಳಿಗಾಗಿಯೂ ಕೂಡ ಕೆಲವು ವಿಶೇಷ ಹಬ್ಬ ಹರಿದಿನಗಳನ್ನು ಆಚರಿಸುವುದನ್ನು ನಾವು ಕಾಣಬಹುದು. ಇದುವರೆಗೆ ಹಬ್ಬಗಳ ಹಂಗಾಮಿಗೆ ಮುನ್ನುಡಿ ಕಾರ ಹುಣ್ಣಿಮೆ ವಿಶೇಷ ರೂಪಕ ಕೇಳಿದಿರಿ. ರಚನೆ ಭೀಮರಾವ್ ಡೊಳ್ಳೆ. ಲಕ್ಷ್ಮೀಕಾಂತ್ ಪಾಟೀಲ್ ಅವರೊಂದಿಗೆ ಭಾಗವಹಿಸಿ ನಿರ್ಮಾಣ ನೆರವು ನೀಡಿದವರು ಗೋವಿಂದ ರಾವ್ ಎನ್ ರಾಠೋಡ್. ನಿರೂಪಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರೂಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 08032770035. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದಾ? ಇಲ್ಲ, ಸ್ವಲ್ಪ ಮನೆಯಲ್ಲೇ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾಂಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಂದ ಸಂದೇಶ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಬಾಲ ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧವಾಗಿರುತ್ತದೆ. ನಾವೆಲ್ಲರೂ ಸೇರಿ ಮಕ್ಕಳ ಹಕ್ಕಿಗೆ, ಅವರ ಬದುಕಿಗೆ ಶ್ರಮಿಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ಸೇರಿ ಹಮ್ಮಿಕೊಳ್ಳೋಣ. ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಗೆ ಕರೆ ಮಾಡಲು ಕೋರಲಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಬಸವಣ್ಣನಲ್ಲೂಡಿ ಬರಿದಡ ಸ್ವಾಮರ ದೀನ ಹಸಮಗನಾಯೇರಲು. ಇನ್ನು ಮುಂದಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭೀಮಪ್ಪ ಪುಣಸಪ್ಪ ಮತ್ತು ತಂಡದವರಿಂದ ಅಂತಿ ಪದಗಳನ್ನು. ಬಡಿವಾಗೋ ನಮ್ಮ ಬಸವ ಸಾವ ಬೇಡಾನ ಶಿವನಲ್ಲೋಡಬಾರಚ್ಚಿ ಬಡಿವಾಗೋ ನಮ್ಮ ಬಸವ ಸಾವ ಬೇಡಾನೋ ಶಿವನಲ್ಲೋ. ಬಸವ ಬಲ್ಲಿದನೆ ಅಂದು ಹೆಸರೆತ್ತಾಳವರವ್ವ ಸುಳೆಲ್ಲದೋ ಅಬ್ಬ ಶಿವ ಬಂದು. ಬಸವ ಬಲ್ಲಿದನೆ ಅಂದು ಹೆಸರೆತ್ತಾಳವರವ್ವ ಹಸು ಎಲ್ಲದೋ ಅಬ್ಬ ಶಿವ ಬಂದು. ಹಸು ಎಲ್ಲದೋ ಅಬ್ಬ ಶಿವ ಶಿವ ಬಂದ ಒಯ್ಯುವಾಗ ಬಸವಣ್ಣ ಬಾಯಿ ಬಿಡತಾನೋ, ಹಸು ಇಲ್ಲದೊಬ್ಬ ಶಿವ ಬಂದ ಒಯ್ಯುವಾಗ ಬಸವಣ್ಣ ಬಾಯಿ ಬಿಡತಾನೋ, ಸತ್ಯುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು, ಸತ್ಯುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು, ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ ದುಡದಾನು, ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ ದುಡದಾನು, ಸತ್ತುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು, ಸತ್ತುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು, ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ್ಳ ನಮ್ಮ ಬಸವಯ್ಯೋ, ಇದ್ದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ್ಳ ನಮ್ಮ ಬಸವಯ್ಯೋ, ಸತ್ತುಳ್ಳ ನಮ್ಮ ಬಸವಯ್ಯನ ದಯದಿಂದ ಮುತ್ತಿನ ರಾಶಿ ಪಡೆದೇವು, ಸತ್ತುಳ್ಳ ನಮ್ಮ ಬಸವಣ್ಣನ ದಯದಿಂದ ಮುತ್ತಿನ ರಾಶಿ ಪಡೆದೇವು, ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು, ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು, ಅಂತೇಳಿ ಕುಂತ ಉಣಸುವ ಹಣದವ್ವನ ತಾಂಪತ್ಯನ್ಯಾಗ ನೆನದೀನು, ಅಂತೇಳಿ ಕುಂತ ಉಣಸುವ ಹಣದವ್ವನ ತಾಂಪತ್ಯನ್ಯಾಗ ನೆನದೀನು, ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು, ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು, ಬಾಳ ದಿನದಾಕಿ ಹಡದವ್ವನ ಬೈದರ ಬಾಳ ಮರಿಯಾಳು ಮನದಾಗು, ಬಾಳ ದಿನದಾಕಿ ಹಡದವ್ವನ ಬೈದರ ಬಾಳ ಮರಿಯಾಳು ಮನದಾಗು, ಆಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಮುಡ್ಯಾವ ಪಡಿಪರು, ಆಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಮುಡ್ಯಾವು ಪರಿಪರು, ಪಾದ ಮುಡ್ಯಾವು ಪರಿಪರಿ ಬಸಯ ಮುತ್ಯಾರ ಹಾದ ಹೋಗ್ಯಾರು ಜಲ